ಬರುವಂತ ಮುಂಗಾರಿನ ಟೈಮ್ಗೆ ನಾವು ಎಲ್ಲ ರೀತಿಯಲ್ಲಿ ಸಿದ್ಧತೆ ಮಾಡ್ಕೊಳ್ಳೋ ದಾರಿ ನಮ್ದಾಗ್ತದೆ. ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಶುಂಠಿ ಪರ್ಟಿಕ್ಯುಲರ್ ಆಗಿ ನಾವು ಯೋಚನೆ ಮಾಡೋದಾಯ್ತು ಅಂತಂದ್ರೆ, ಈ ಟೈಮ್ನಲ್ಲಿ ಸಾರಜನಕದ ಅವಶ್ಯಕತೆ ಗಿಡದ ಬೆಳವಣಿಗೆಗೆ ಮತ್ತೆ ಪೊಟ್ಯಾಶ್ನ ಅವಶ್ಯಕತೆ ತುಂಬಾ ಹೆಚ್ಚಾಗಿರ್ತದೆ. ಆದ್ರೆ ರೈತಾಪಿ ವರ್ಗದಲ್ಲಿ ಕಂಡು ಬರುವಂತ ಪೋಷಕಾಂಶ ನಿರ್ವಹಣೆ ವಿಚಾರಕ್ಕೆ ಬಂದಾಗ ಹೆಚ್ಚಿನ ಜನ ಈ ಡಿ ಎ ಪಿ ಗೊಬ್ಬರದ ಕಡೆ ಒಲವು ಕೊಡ್ತಾರೆ. ಡಿ ಎ ಪಿ ಗೊಬ್ಬರ ಸರಿ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ಅಲ್ಲಿ ಏನಾಗತ್ತೆ, ಈಗ ನಾವು ಶಿಫಾರಸು ಮಾಡುವಂತ ಗೊಬ್ಬರ ಏನಿದೆ, ಸಾಧಾರಣವಾಗಿ ನಾವು ಮಣ್ಣಿನ ಫಲವತ್ತತೆ ಆಧಾರದ ಮೇಲೆ ಹೇಳೋದಾಯ್ತು ಅಂದ್ರೆ, ಕರ್ನಾಟಕದ ಭಾಗದಲ್ಲಿ ಒಂದು ಹೆಕ್ಟೇರ್ಗೆ ಅಂದ್ರೆ ಎರಡೂವರೆ ಎಕರೆಗೆ 200 kg ಸಾರಜನಕ, 50 kg ರಂಜಕ, 100 kg ಅಷ್ಟು ಪೊಟಾಷಿನ ನಾವು ಹೇಳ್ತೀವಿ. ಆದ್ರೆ ಇಲ್ಲೇನಾಗತ್ತೆ, ಈ ಅನುಪಾತನ ಬಿಟ್ಟು ಅತಿ ಹೆಚ್ಚು ಬಳಕೆಗೆ ಡಿ ಎ ಪಿ ಗೊಬ್ಬರನ ಒತ್ತು ಕೊಟ್ಟಾಗ ನಮ್ಗೆ ಕೇವಲ ರಂಜಕದ ಲಭ್ಯತೆ ಜಾಸ್ತಿ ಆಗ್ತದೆ, ಇದರ ಲಭ್ಯತೆ ಜಾಸ್ತಿ ಆದಾಗ ಮಣ್ಣಲ್ಲಿರುವಂತ ಕಬ್ಬಿಣ ಮತ್ತೆ ಜಿಂಕ್ ಇದೆರಡರ ಕೊರತೆ ಕೂಡ ಗಿಡದಲ್ಲಿ ಕಂಡು ಬರಕ್ ಶುರು ಆಗ್ತದೆ. ಹಾಗಾಗಿ ನಮ್ಗೆ ರಂಜಕದ ಅವಶ್ಯಕತೆ ಕೇವಲ ಎಕರೆಗೆ 50 kg ಅಷ್ಟು, ಅಥವಾ ಒಂದು ಹೆಕ್ಟೇರ್ಗೆ ಕೇವಲ 2 bag ನೀವು ಡಿ ಎ ಪಿ ಹಾಕಿದ್ರೆ ನಮ್ಗೆ ಬೇಕಾಗಿರುವಂತ ಪೂರ್ಣ ಪ್ರಮಾಣದ ರಂಜಕ ಸಿಗತ್ತೆ. ಹಾಗಾಗಿ 2 bag ಹೆಚ್ಚಾಗಿ 1 hectare ಅಥವಾ 2.5 acres ನೀವು ಡಿ ಎ ಪಿ ಗೊಬ್ಬರನ ಹಾಕ್ಲಿಕ್ಕೆ ಹೋಗ್ಬೇಡಿ. ಎರಡನೇದು ಸಾರಜನಕ ಮತ್ತೆ ಪೊಟ್ಯಾಶ್, ಈ ಎರಡು ಕೂಡ ಪೋಷಕಾಂಶಗಳು ಗಿಡದ ಬೆಳವಣಿಗೆ ಮತ್ತೆ ಗೆಡ್ಡೆ ಗಾತ್ರ ಆಗೋದಕ್ಕೆ ಮತ್ತೆ ಗೆಡ್ಡೆ ಕ್ವಾಲಿಟಿ ಬರಲಿಕ್ಕೆ ತುಂಬಾ ಅನುಕೂಲ ಮಾಡ್ಕೊಡೋದ್ರಿಂದ ಅವುಗಳನ್ನ 3-4 bags ನಾವು ಮೇಲ್ಗೊಬ್ಬರವಾಗಿ ಕೊಡೋದು ತುಂಬಾ ಸೂಕ್ತ. ಇವತ್ತಿನ ಸ್ಥಿತಿನಲ್ಲಿ ಈಗ 45 days ಕೆಲವರಿಗೆ ಯಾರು ಜನವರಿ 2nd week ಅಂದ್ರೆ ಸಂಕ್ರಾಂತಿ ಕಲ್ಕೊಂಡು ನಾಟಿ ಮಾಡಿರೋ ಪ್ರಮಾಣ ತುಂಬಾ ಕಡಿಮೆ, ಸಾಧಾರಣ ಎಲ್ಲ ಫೆಬ್ರವರಿ ಮಾರ್ಚ್ ಅಲ್ಲಿ ನಾಟಿ ಮಾಡಿದ್ದಾರೆ, ಅಂತಹ ತೋಟಗಳಿಗೆ 1 hectare ಸುಮಾರು 50 kg ಅಷ್ಟು ಸಾರಜನಕ, 50 kg ಅಷ್ಟು ಸಾರಜನಕ ಅಂದ್ರೆ ಸರಿ ಸುಮಾರು 130 kg ಅಷ್ಟು ಯೂರಿಯಾ ಮತ್ತೆ 25 kg ಅಷ್ಟು ಪೊಟ್ಯಾಶು. 25 kg ಅಷ್ಟು ಪೊಟ್ಯಾಶು ಅಂತಂತಂದ್ರೆ ಸುಮಾರು 40 kg ಅಷ್ಟು ಪೊಟ್ಯಾಶ್ ಬ್ಯಾಗ್ ಅನ್ನ 1 hectare ನೀವು ಹಾಕ್ಬೇಕು. ಇಲ್ಲಿ ಏನಾಗತ್ತೆ ಅಂತಂದ್ರೆ, ನಾವು ಕೇವಲ ಪ್ರಮುಖ ಪೋಷಕಾಂಶಗಳ ವಿಚಾರವಾಗಿ ಗಮನ ಕೊಡ್ತಾ ಇದ್ದೀವಿ, ಆದ್ರೆ ಒಂದು ಬೆಳೆ ಬೆಳಿಲಿಕ್ಕೆ ಅತ್ಯುತ್ತಮವಾದಂತ ಇಳುವರಿ ಮತ್ತೆ ಕ್ವಾಲಿಟಿ ಉತ್ಪಾದನೆ ಬರಬೇಕು ಅಂತಂದ್ರೆ ಲಘು ಪೋಷಕಾಂಶಗಳ ಅವಶ್ಯಕತೆ ಕೂಡ ಇರುತ್ತೆ. ಹಾಗಾಗಿ ನಾವು ಯಾವಾಗ್ಲೂ ಒತ್ಕೊಟ್ಟು ಹೇಳೋದು, ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ನೀವು ಪೋಷಕಾಂಶ ನಿರ್ವಹಣೆಯ ವಿಚಾರನ ಮನಗಾಣಿಸ್ಬೇಕು ಅಂತೇಳಿ. ಇವತ್ತಿನ ಸ್ಥಿತಿಯಲ್ಲಿ ನಮ್ಮ ಮಣ್ಣಲ್ಲೆಲ್ಲ ಈಗ ಜಿಂಕು, ಬೋರಾನು, ಮೆಗ್ನೀಷಿಯಂ ಕೊರತೆ ಇದೇ ಇದೆ, ಅದ್ರ ಜೊತೆಗೆ ಕಬ್ಬಿಣದ ಕೊರತೆ ಲಕ್ಷಣಗಳು ಕೂಡ ನಮ್ಗೆ ಶುಂಠಿ ಹೊಲಗಳಲ್ಲಿ ಬಹಳ ಪ್ರಮುಖವಾಗಿ ಕಂಡು ಬರ್ತಾ ಇದೆ. ಹಾಗಾಗಿ ಪ್ರತಿ ಹೆಕ್ಟೇರ್ಗೆ ಸುಮಾರು 30 kg ಅಷ್ಟು ಜಿಂಕ್ ಸಲ್ಫೇಟು, 25 kg ಅಷ್ಟು ಮೆಗ್ನೀಷಿಯಂ ಸಲ್ಫೇಟು, 25 kg ಅಷ್ಟು ಕಬ್ಬಿಣದ ಸಲ್ಫೇಟು, 10 kg ಅಷ್ಟು ಬೋರಾನ್, ಇವುಗಳನ್ನ ಮಿಕ್ಸ್ ಮಾಡಿ ಈ ಟೈಮ್ನಲ್ಲೇ ಮಣ್ಣಿಗೆ ಸೇರಿಸಿ ನಂತರ ಮಣ್ಣು ಕೊಡೋದ್ರಿಂದ ನಮಗೆ ಮುಂದೆ ಬೆಳೆಗಳಿಗೆ ಬೇಕಾದಂತ ಲಘು ಪೋಷಕಾಂಶದ ನಿರ್ವಹಣೆ ಆದಾಗ ಆಗುತ್ತೆ. ಇದಿಷ್ಟು ಬಹಳ ಪ್ರಮುಖವಾಗಿ ಆಗ್ತದೆ. ಮತ್ತೆ ಬೆಳವಣಿಗೆ ತುಂಬಾ ಚೆನ್ನಾಗಾಗ್ಲಿ ಗಿಡಗಳದು ಅನ್ನೋ ಉದ್ದೇಶ ಇಟ್ಕೊಂಡು ಮತ್ತೆ ಇಳುವರಿನಲ್ಲಿ ಕನಿಷ್ಠ 10-12% ಇಳುವರಿ ಹೆಚ್ಚಾಗಿ ಬರಲಿ ಅನ್ನೋ ಉದ್ದೇಶದಿಂದ ಈ ಟೈಮ್ನಲ್ಲಿ ಒಂದು IASR ಸಂಸ್ಥೆ ಅಭಿವೃದ್ಧಿಪಡಿಸಿರುವಂತ ಜಿಂಜರ್ ಸ್ಪೆಷಲ್ ಅನ್ನುವಂತ ಲಘು ಪೋಷಕಾಂಶಗಳ ಮಿಶ್ರಣವನ್ನ ನಾವು ಈ ಟೈಮ್ನಲ್ಲಿ ಕೊಡ್ಬೇಕಾಗ್ತದೆ. ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರೋದು ಈಗ ರೈತರು ಒತ್ತು ಕೊಡ್ಬೇಕಾಗಿರೋದು, ಬರುವಂತ ಮುಂಗಾರು ಬೇಗನೆ ಶುರು ಆಯ್ತು ಅಂತಂದ್ರೆ ಚರಂಡಿ ಕ್ಲೀನ್ ಆಗಿ ಇಟ್ಕೋಬೇಕು, ಎರಡನೇದು ಕಳೆ ತೆಗೆಯುವಂಥದ್ದು, ಗೊಬ್ಬರ ಮತ್ತೆ ನೀರಿನ ನಿರ್ವಹಣೆ, ಇದಿಷ್ಟು ಬಹಳ ಪ್ರಮುಖವಾಗಿ ಶುಂಠಿನಲ್ಲಿ ಗಮನಿಸಬೇಕಾಗಿರುವಂತ ಅಂಶಗಳು ಸರ್. ಮುಚ್ಚಿಗೆ ಇಂಥದ್ದು ಏನಾದ್ರೂ ಅದ್ರ ಕಡೆ ಗಮನ ಕೊಡ್ಬೇಕಾಗತ್ತ? ಖಂಡಿತ, ಅಂದ್ರೆ ಇಲ್ಲಿ ನಮ್ಗೆ ಸಾವಯವ ಪದಾರ್ಥಗಳು ಮುಚ್ಚಿಗೆ ಮಾಡ್ಲಿಕ್ಕೆ ಅವಕಾಶ ಸಿಗುತ್ತೆ, ಅಂತಹ ಕಡೆ ನಾವು ಮುಚ್ಚಿಗೆ ಪದಾರ್ಥಗಳನ್ನ ಹಾಕ್ತಾ ಬರ್ಬೋದು. ಆದರೆ ಇಲ್ಲಿ ಇನ್ನೊಂದು ವಿಚಾರನ ಮನಗಾಣಿಸ್ಬೇಕು, ಏನಪ್ಪಾ ಅಂತಂದ್ರೆ ಅತಿ ಹೆಚ್ಚು ಮಳೆ ಬೀಳುವಂತ ಜಾಗದಲ್ಲಿ ಶುಂಠಿ ಬೆಳೀತಾ ಇರುವಂತ ಸಂದರ್ಭದಲ್ಲಿ ಉದಾಹರಣೆಗೆ ಕೊಡಗು ಭಾಗ ಆಗ್ಬೋದು, ಸೋಮವಾರಪೇಟೆ ಭಾಗ ಆಗ್ಬೋದು, ಇಂತಹ ಕಡೆ ಮಳೆಗಾಲಕ್ಕೂ ಮುಂಚೆ ಹೊದಿಕೆಯನ್ನ ತೆಗೆದಿರು ತುಂಬಾ ಸೂಕ್ತ. ಹೊದಿಕೆ ತೆಗಿಬೇಕಾಗುತ್ತೆ, ನಮ್ಮ ಮಣ್ಣು ಅದರ ಗುಣ ಏನು ಅಂತ ತಿಳ್ಕೊಬೇಕು. ನಮ್ಮ ಮಣ್ಣಲ್ಲಿ ಜೇಡಿ ಅಂಶ ಅಥವಾ ಸಿಲ್ಟ್ ಅಂಶ ಜಾಸ್ತಿ ಇತ್ತು ಅಂತಂದ್ರೆ ಚರಂಡಿ ಆಳವನ್ನ ಕನಿಷ್ಠ 1.5 feet ಆಳಕ್ಕೆ ಇಳಿಸ್ಕೋಬೇಕು. ಇಲ್ಲಿ ಲಾಜಿಕ್ ಇಷ್ಟೇ, ನಮ್ಮ ಗೆಡ್ಡೆ ಸಾಧಾರಣವಾಗಿ ಭೂಮಿಯ ಅರ್ಧ ಅಡಿ ಮೇಲ್ಭಾಗದಲ್ಲಿ ಇರುತ್ತೆ, ಅರ್ಧ ಅಡಿಯಿಂದ ಮುಕ್ಕಾಲು ಅಡಿ ಭಾಗದಲ್ಲೇ ನಮ್ಮ ಶುಂಠಿ ಗೆಡ್ಡೆ ಬೆಳವಣಿಗೆ ಅದ್ರ ಬೇರ್ಗಳ ಬೆಳವಣಿಗೆ ಎಲ್ಲ ಇರ್ತದೆ. ಕೆಳಭಾಗ ಏನು ಒಂದಡಿಯಿಂದ ಒಂದೂವರೆ ಅಡಿ ತನಕ ನಮ್ಗೆ ಏನ್ ಸಿಗುತ್ತೆ, ಆ ಭಾಗ ನಮ್ಗೆ ಚರಂಡಿಯಾಗಿ ಮಾರ್ಪಾಡಾಯ್ತು ಅಂತಂದ್ರೆ ಹೆಚ್ಚಿನ ತೇವಾಂಶ ಮಣ್ಣಿನ ಪದರಗಳಲ್ಲಿ ನಿಲ್ಲೋದನ್ನ ತಪ್ಪಿಸಿ ನಾವು ಕೊಳೆ ರೋಗ ಬರ್ದಿರೋ ರೀತಿ, ಎರಡು ರೀತಿ ಕೊಳೆ ರೋಗ, ಒಂದು ಮಾಕಾಳಿ ರೋಗ ಅಂತ ಬಹಳ ಪ್ರಸಿದ್ಧಿಯಲ್ಲಿ ಕರೀತಾರೆ ಜನ, ಮತ್ತಿನ್ನೊಂದು ಮಾಮೂಲಿ ಹಸಿರು ಕೊಳೆ ಕೆಂಪು ಕೊಳೆ ಅಂತಲೂ ಕೂಡ ಕರೀತಾರೆ. ಈ ಎರಡೂ ಕೊಳೆ ರೋಗಗಳಿಂದ ನಾವು ಶುಂಠಿಯನ್ನ ಕಾಪಾಡ್ಕೋಬೇಕು ಅಂತಂದ್ರೆ ಚರಂಡಿ ಆಳ ಮರಳು ಮಿಶ್ರಿತ ಮಣ್ಣಾಗಿದ್ದು ನೀರು ಬೇಗ ಬಸ್ತು ಹೋಗುತ್ತೆ ಅಂದ್ರೆ ಒಂದಡಿ ತನಕ ಚರಂಡಿ ಆಳ ಸಾಕಾಗತ್ತೆ. ನಮ್ಮ ಮಣ್ಣಲ್ಲಿ ಜೇಡಿ ಅಂಶ ಸಿಲ್ಕ್ ಅಂಶ ಜಾಸ್ತಿ ಇತ್ತು ಅಂತಂದ್ರೆ ಸ್ವಲ್ಪ ಕೆಳಗಡೆ ಹೋಗುವಂತ ಅವಶ್ಯಕತೆ ಇದೆ ಸರ್. ಅಂದ್ರೆ ಈ ಬಸಿಗಾಲುವೆಗಳನ್ನ ತೆಗೆಯದೆ ಅಲ್ಲದೆ ಇನ್ನೇನು ಮುನ್ನೆಚ್ಚರಿಕೆಯನ್ನು ವಹಿಸಬಹುದು ಈ ಗೆಡ್ಡೆ ಕೊಳೆ ರೋಗದ ಒಂದು ವಿರುದ್ಧವಾಗಿ? ಒಂದು ತುಂಬಾ ಪ್ರಮುಖವಾದ ಪ್ರಶ್ನೆ ಕೇಳಿದ್ರಿ ಸರ್. ಒಂದು ನಾಟಿ ಮಾಡೋ ಟೈಮ್ನಲ್ಲೇನೆ ನಾವು ಹೇಳ್ತೀವಿ ಟ್ರೈಕೋಡರ್ಮಾ ಮತ್ತೆ ಸುಡೋಮನಾಸ್ ಅನ್ನುವಂತ ಬಯೋ ಏಜೆಂಟ್ ಗಳನ್ನ ಕೊಟ್ಟಿಗೆ ಗೊಬ್ಬರ ಜೊತೆನೋ ಅಥವಾ ಬೇವಿನ ಹಿಂಡಿ ಜೊತೆನೋ ಬೆರೆಸಿ ಬೆಡ್ ಗಳ ಮೇಲೆ ಹಾಕಿ ಅಂತ ಹೇಳಿರ್ತೀವಿ, ಅಥವಾ ಬೀಜೋಪಚಾರ ಮಾಡಿ ಅಂತ ಹೇಳಿರ್ತೀವಿ. ಆಯ್ತಾ, ಈಗ ಬೀಜೋಪಚಾರದ ಕಾಲಾವಧಿ ಮುಗ್ದೋಗಿರೋದ್ರಿಂದ ಒಂದು ಬ್ಯಾರಲ್ ನೀರಿಗೆ ಒಂದು ಕೆಜಿ ಅಥವಾ ಒಂದು ಲೀಟರ್ನಷ್ಟು ಟ್ರೈಕೋಡರ್ಮಾವನ್ನ ಹಾಕಿ ಕದಡಿ ನಂತರ ಪ್ರತಿ ಗಿಡಗಳಿಗೆ ನೀವು ಡ್ರೆಂಚ್ ಮಾಡೋದ್ರಿಂದ ಕನಿಷ್ಠ ಮಳೆಗಾಲ ಶುರು ಆಗ್ಲಿಕ್ಕೂ ಮುಂಚೆ ಒಂದು ಎರಡು ರೌಂಡು 15 ದಿನಗಳ ಅಂತರದಲ್ಲಿ ಈ ಕೆಲಸ ಮಾಡೋದ್ರಿಂದ ನಮಗೆ ಈ ರೋಗದ ಬಾಧೆ ಬರುವಂತ ಸಾಧ್ಯತೆ 80% ಕಡಿಮೆ ಆಗ್ತದೆ. ಆಗ ಮತ್ತೆ ಎರಡನೇದಾಗಿ ಶುಂಠಿ ವಿಷಮುಕ್ತವಾಗಿರ್ತದೆ. ಈ ಎರಡು ಅಂಶನ ನಾವು ಗಮನಿಸಿದಾಗ ಟ್ರೈಕೋಡರ್ಮದ ವಿಚಾರವಾಗಿ ತುಂಬಾ ಒತ್ತು ಕೊಡಬೇಕು. ಟ್ರೈಕೋಡರ್ಮದ ವಿಚಾರವಾಗಿ ತಗೋಬೇಕಾದಾಗ ದಯವಿಟ್ಟು ಸಂಸ್ಥೆಗಳ ಮುಖಾಂತರನೇ ತಗೊಳ್ಳಿ. ಉದಾಹರಣೆಗೆ ಮಡಿಕೇರಿ ಭಾಗದಲ್ಲಿ ISR ಇದೆ, ಅದೇ ರೀತಿ ಗೋಣಿಕೊಪ್ಪದಲ್ಲಿ KVK ಇದೆ, ಸಕಲೇಶ್ಪುರ ಭಾಗದಲ್ಲಿ ನಾವು ಎಷ್ಟು ಕ್ವಾಂಟಿಟಿ ಬೇಕಂತಂದ್ರೂ ಟ್ರೈಕೋಡರ್ಮಾ ಸುಡೋಮೋನಾಸ್ ಇದನ್ನ ಮಾಸ್ ಪ್ರೊಡಕ್ಷನ್ ಮಾಡಿ ರಿಯಾಯಿತಿ ದರದಲ್ಲಿ ರೈತರುಗಳಿಗೆ ಸಪ್ಲೈ ಮಾಡ್ತೀವಿ. ಎಷ್ಟು ಟನ್ ಬೇಕಂದ್ರೂ ಕೂಡ ನಮ್ಮಲ್ಲೂ ಸಿಗುತ್ತೆ. ಅಂದ್ರೆ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೃಷಿ ಸಂಶೋಧನಾ ಸಂಸ್ಥೆಗಳಲ್ಲೇ ಪಡ್ಕೊಳ್ಳೋದು ಒಳ್ಳೇದು, ಅಲ್ಲಿ ಬಹಳ ಸೂಕ್ತ ಸರ್. ಯಾಕಂದ್ರೆ ಕ್ವಾಲಿಟಿ ಅನ್ನೋದು ಖಾತ್ರಿ ಇರುತ್ತೆ ಅನ್ನೋದಂತದ್ದು ಒಂದು ಉದ್ದೇಶ. ಅಂದ್ರೆ ಈ ಜೈವಿಕ ಶಿಲೀಂದ್ರನಾಶಕವನ್ನು ಬಳಸ್ಕೊಳ್ಳೋದು ಮುಂಜಾಗ್ರತೆ ಕ್ರಮವಾಗಿ ಬಹಳ ಒಳ್ಳೇದು, ಅದು ಮಾಡ್ಲೇಬೇಕು. ಇಲ್ಲದೆ ಇದ್ರೆ ಏನಾಗುತ್ತೆ, ಇವತ್ತಿನ ಸ್ಥಿತಿನಲ್ಲಿ ಇವತ್ತಿನ ಶುಂಠಿ ರೇಟ್ ಅನ್ನು ನೋಡಿದ್ರೆ ಶುಂಠಿನ ಭೂಮಿಲೇ ಬಿಟ್ಬಿಡೋದು ಒಳ್ಳೇದು ಅನ್ಸುತ್ತೆ. 800 ರೂಪಾಯಿಂದ 1000 ರೂಪಾಯಿ ಇದೆ. ಸೊ ನಾವು ಕೀಳಿಸೋ ರೇಟ್ ಕೂಡ ನಮಗ್ ಸಿಗೋದಿಲ್ಲ. ಹಾಗಾಗಿ ನಮ್ಗೆ ಖರ್ಚನ್ನ ಕಡಿಮೆ ಮಾಡ್ಕೋಬೇಕು ಅಂತಂದಾಗ ನಾವು ಈ ತರದ ಜೈವಿಕ ನಿಯಂತ್ರಣ ಕ್ರಮಗಳನ್ನ ಖಂಡಿತವಾಗಿ ತಗೊಳ್ಬೇಕಾಗ್ತದೆ. ಮುಖ್ಯವಾಗಿ ಪೋಷಕಾಂಶಗಳ ನಿರ್ವಹಣೆ ಮತ್ತು ರೋಗಗಳ ವಿರುದ್ಧ ಮುಂಜಾಗ್ರತೆ ವಹಿಸೋದು ಮುಂಜಾಗ್ರತೆ. ಅಂದ್ರೆ ಕೆಲವೊಂದ್ಸತಿ ಏನಾಗುತ್ತೆ ಸರ್, ರೋಗರಹಿತ ಗೆಡ್ಡೆಗಳನ್ನ ಬಳಸಿ ಅಂತ ಹೇಳಿರ್ತೀವಿ, ಆದ್ರೆ ಕೆಲವೊಂದ್ಸತಿ ಏನಾಗ್ತದೆ ಗೆಡ್ಡೆಗಳ ಮುಖಾಂತರನೇ ರೋಗ ಪ್ರಸಾರ ಆಗುವಂತ ಸಾಧ್ಯತೆ ಇರುತ್ತೆ. ಸಾಧಾರಣವಾಗಿ ಈ ಕೆಂಪು ಕೊಳೆ ರೋಗದ ವಿಚಾರಕ್ಕೆ ಬಂದಾಗ ಪಿಥಿಯಂ ಅನ್ನುವಂತ ಶಿಲೀಂಧ್ರದಿಂದ ಬರ್ತದೆ. ಅದರ ಲಕ್ಷಣಗಳು ಬರೋ ಹಾಗಿದ್ರೆ ಈಗ್ಲೇನೆ ಕಂಡು ಬರ್ಲಿಕ್ಕೆ ಶುರು ಆಗ್ತದೆ ನಿಧಾನವಾಗಿ. ಏನಂತಂದ್ರೆ ಎಲ್ಲಿ ಹೊಸ್ತಾಗಿ ಕಂದುಗಳು ಬರ್ತಾ ಇರುತ್ತೆ, ಕಂದುಗಳ ಬುಡದಲ್ಲಿ ನೀರನ್ ಮಚ್ಚೆಗಳು ಕಾಣ್ತದೆ, ನಾವು ವಾಟರ್ ಸೋಕಡ್ ಲೀಷನ್ಸ್ ಅಂತ ಹೇಳ್ತೀವಿ. ಅದೇ ರೀತಿ ಎಲೆ ಅಂಚು ಹಳದಿ ಬಣ್ಣಕ್ಕೆ ತಿರ್ಗಕ್ ಶುರು ಆಗಿರುತ್ತೆ. ಅಂತಹ ಲಕ್ಷಣಗಳು ಕಂಡು ಬಂದ್ರೆ ಕೂಡ್ಲೆ ಅಲ್ಲಿಗೆ ಅಂತಹ ತಾಕ್ಗಳಿಗೆ ಕಾಪರಾಕ್ಸಿಕ್ಲೋರೈಡ್ ಅನ್ನುವಂತ ಶಿಲೀಂಧ್ರ ನಾಶಕವನ್ನ ಪ್ರತಿ ಲೀಟರ್ ನೀರಿಗೆ 2-3 ಗ್ರಾಂನಷ್ಟು ಹಾಕೊಂಡು ಬುಡನ ಚೆನ್ನಾಗಿ ತೋರಿಸ್ಬೇಕು. ಮುಂಜಾಗ್ರತಾ ಕ್ರಮವಾಗಿ ಬೇರೆ ಗಿಡಗಳಿಗೆ ಹರಡದೇ ಇರಲಿ ಅಂತ ಹೇಳಿ ನಾವು ಅಲ್ಲಿ ಮೆಟ್ಲಾಕ್ಸಿಲ್ ಮತ್ತೆ ಮ್ಯಾಂಕೋಜೆಪ್ ಕಾಂಬಿನೇಷನ್ ಇರುವಂತಹ ಶಿಲೀಂಧ್ರ ನಾಶಕಗಳು ಮಾರ್ಕೆಟ್ ಅಲ್ಲಿ ಬಹಳಷ್ಟು ಇದೆ, ಅದನ್ನ ಪ್ರತಿ ಲೀಟರ್ ನೀರಿಗೆ 2 ಗ್ರಾಂನಷ್ಟು ಹಾಕೊಂಡು ಸಿಂಪಡಣೆ ಮಾಡೋದು ಕೂಡ ಬಹಳ ಸೂಕ್ತ. ಕೆಲವೊಮ್ಮೆ ಎಲೆಚುಕ್ಕಿ ರೋಗ ಏನಾರ ಕಂಡು ಬರ್ತದೆ ಐತೆ ತಾಕ್ಗಳಲ್ಲಿ ಏನೋ ಇತ್ತು ಅಂತಂತಂದ್ರೆ ಅಲ್ಲೂ ಕೂಡ ನಾವು ಹೆಕ್ಸಕನಜೋಲ್ 5% ಎಸ್ಟಿ ಫಾರ್ಮುಲೇಷನ್ ಬರ್ತದೆ, ಅದನ್ನ ಪ್ರತಿ ಲೀಟರ್ ನೀರಿಗೆ 2 ml ಅಂತೆ ಹಾಕೊಂಡು ಸಿಂಪಡಣೆ ಮಾಡೋದು ಒಂದು 15 ದಿನಗಳಿಗೊಮ್ಮೆ ಅಂತರದಲ್ಲಿ ಮಾಡೋದ್ರಿಂದ ಮುಂಗಾರು ಆರಂಭದಲ್ಲಿ ನಮಗೆ ಬರುವಂತ ರೋಗಗಳನ್ನ ಮುಂಜಾಗ್ರತವಾಗಿ ನಾವು ನಿಯಂತ್ರಣವನ್ನ ಮಾಡಬಹುದು. ಇನ್ನ ಕೀಟಗಳ ಹಾವಳಿ ಏನು ಕಂಡುಬರೋ ಸಾಧ್ಯತೆ ಇಲ್ಲ ಅಂತೀರಾ? ಈ ಟೈಮ್ನಲ್ಲಿ ಕೀಟಗಳ ಹಾವಳಿ ತುಂಬಾ ಕಡಿಮೆ, ಆದ್ರೆ ನಮ್ಮ ಅಕ್ಕಪಕ್ಕದ ಹೊಲೆಗಳಲ್ಲಿ ಅಪ್ಪಿ ತಪ್ಪಿ ಏನಾದ್ರೂ ಈಗ ಹುಣಸೂರು ಭಾಗಕ್ಕೆ ಹೋಯ್ತು ಅಂತಂದ್ರೆ ಕೆಲವೊಂದು ಭಾಗಗಳಲ್ಲಿ ನಮ್ಗೆ ಈ ಕಾಂಡ ಕೊರಕದ ಬಾಧೆ ಸಣ್ಣ ಪ್ರಮಾಣದಲ್ಲಿ ಕಂಡು ಬರ್ತದೆ. ಅದು ಬಿಟ್ರೆ ಇನ್ಯಾವ ಕೀಟಗಳ ಬಾಧೆನೂ ಈ ಟೈಮ್ನಲ್ಲಿ ಇರೋದಿಲ್ಲ. ಹಾಗಾಗಿ ಆ ಕಾಂಡ ಕೊರಕದ ಬಾಧೆ ಏನಾರ ಕಂಡು ಬಂತು ಅಂತಂದ್ರೆ ಮುಂಜಾಗ್ರತಾ ಕ್ರಮವಾಗಿ ನಾವು ಅಂತಹ ಜಾಗಗಳಲ್ಲಿ ಶಿಫಾರಸು ಮಾಡಿರುವಂತಹ ಕ್ವಿನಾಲ್ಫಾಸ್ ಕೀಟನಾಶಕವನ್ನ 2 ml ಪ್ರತಿ ಲೀಟರ್ಗೆ ಅಥವಾ ಇನಾಮೆಕ್ಟಿನ್ ಬೆಂಜೋಯೇಟ್ ಅನ್ನುವಂತ ಹೊಸ ಕೀಟನಾಶಕ ಬಂದಿದೆ, ಅದನ್ನ ಪ್ರತಿ 10 ಲೀಟರ್ಗೆ 4 ಗ್ರಾಂನಂತೆ ಹಾಕೊಂಡು ಒಂದು ಸಿಂಪಡಣೆ ಕೊಡೋದ್ರಿಂದ ಕಂಟ್ರೋಲ್ ಬರುತ್ತೆ. ಇದು ಮುಖ್ಯವಾಗಿ ಶುಂಠಿ ಬೆಳೆ ಬಗ್ಗೆ ಆಯ್ತು. ಇನ್ನ ಕರಿಮೆಣಸು ಬೆಳೆಗೆ ಬಂದ್ರೆ ಏನೇನು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ ಈ ತಿಂಗಳಲ್ಲಿ? ಕರಿಮೆಣಸಿನ ವಿಚಾರಕ್ಕೆ ಬಂದಾಗ ಕರಿಮೆಣಸಿನ ಬೆಳೆಗಾರರು ಆಲ್ರೆಡಿ ಬಹಳ ಸೋತ್ ಬಿಟ್ಟಿದ್ದಾರೆ. ಯಾಕಂದ್ರೆ ಕಳೆದ ವರ್ಷದ ಇಳುವರಿನ ನೋಡಿದ್ರೆ ನಾವು, ಹೌದು, 10 ಟನ್ ಇಳುವರಿ ತೆಗಿತಾ ಇದ್ದಂತ ತೋಟಗಳಲ್ಲಿ ಕಳೆದ ವರ್ಷ ಇದ್ದಂತ ಹವಾಮಾನ ವೈಪರೀತ್ಯಗಳಿಂದಾಗಿ ಕೇವಲ 2 ಟನ್ ಅಂದ್ರೆ ಸುಮಾರು 60-80% ಲಾಸ್ ಅವ್ರಿಗೆ ಆಗೋಗಿದೆ. ಹಾಗಾಗಿ ಆದ್ರೆ ಈ ವರ್ಷದ ಸ್ಥಿತಿಯನ್ನ ಗಮನಿಸಿದ್ರೆ ಬೇಸಿಗೆ ಮಳೆಗಳು ಚೆನ್ನಾಗಿದ್ದಾವೆ. ಸಾಧಾರಣ 5-10 ಇಂಚಿನಷ್ಟು ಮಳೆ ಈ ಮಲ್ನಾಡ್ ಭಾಗದಲ್ಲಿ ಬೇರೆ ಬೇರೆ ಭಾಗದಲ್ಲಿ ಆಗಿದೆ. ಅದ್ರ ಜೊತೆನಲ್ಲಿ ರೈತರು ಕೂಡ ನೀರಾವರಿಯನ್ನ ಸ್ಪ್ರಿಂಕ್ಲರ್ ಮುಖಾಂತರ ಕೊಡುವಂತ ಕ್ರಮವನ್ನ ಬಹಳಷ್ಟು ತಗೊಂಡಿದ್ದಾರೆ. ಈಗ ಕಟಾವ್ ಮಾಡಾದ ನಂತರ ಬಹಳ ಪ್ರಮುಖವಾಗಿ ಕಾಳು ಮೆಣಸಿನಲ್ಲಿ ಇವರು ಮಾಡ್ಕೋಬೇಕಾಗಿರುವಂತ ಕೆಲಸಗಳೇನಪ್ಪಾ ಅಂತಂದ್ರೆ, ಮೊದಲು ಬುಡವನ್ನ ಆ ಹೊದಿಕೆಯಿಂದ ಮುಚ್ಚೋದು, ಮಣ್ಣನ್ನ ತೇವಾಂಶನ ಸಂರಕ್ಷಣೆ ಮಾಡ್ಕೊಳ್ಳೋ ವಿಚಾರದಿಂದಾಗಿ, ಮತ್ತೆ ಹಬ್ಬ ಬೀಳುಗಳು ಏನಾರ ಇತ್ತು ಅಂತಂದ್ರೆ ಅದನ್ನ ತೆಗೆದು ನರ್ಸರಿ ಮಾಡ್ಕೊಳ್ಳೋ ಹಾಗಿದ್ರೆ ನರ್ಸರಿ ಮಾಡ್ಕೊಳ್ಳೋದು, ಅಥವಾ ಇಲ್ಲ ಅಂತಂದ್ರೆ ಅದನ್ನ ಮೇಲಕ್ಕೆ ಎತ್ಕೊಟ್ಟೋದು, ಇದು ಬಹಳ ಪ್ರಮುಖವಾದಂತ ಕೆಲಸ. ಇಲ್ಲದೆ ಇದ್ರೆ ಹಬ್ಬ ಬೆಳೆಗಳು ಮುಂಗಾರು ಶುರು ಆದ್ಮೇಲೆ ರೋಗಕ್ಕೆ ತುದ್ದಾಗಿ ಮೇನ್ ಬಳ್ಳಿಗೂ ಕೂಡ ರೋಗ ಪಸರಿಸುವಂತ ಸಾಧ್ಯತೆ ಇರ್ತದೆ. ಹಾಗಾಗಿ ಈ ಬುಡ ಮುಚ್ಚುವಂತದ್ದು, ಹಬ್ಬ ಬೆಳೆಗಳನ್ನ ಎತ್ಕಟ್ಟೋದು ಅಥವಾ ತೆಗೆಯುವಂಥದ್ದು ಬಹಳ ಪ್ರಮುಖವಾಗ್ತದೆ. ಎರಡನೇದು, ನಮಗೆ ಬರುವಂತ ಕೊತ್ತುಗಳಲ್ಲಿ ಗಂಡು ಹೂವು ಮತ್ತು ಹೆಣ್ಣು ಹೂವಿನ ಪ್ರಮಾಣ ಸರಿಯಾಗಿರ್ಬೇಕು ಅಂತಂದ್ರೆ ಏಪ್ರಿಲ್ ಮೇ ತಿಂಗಳಿನಲ್ಲಿ ನಾವು ಕೊಡುವ ನೀರಿನ ಪ್ರಮಾಣ ಅದನ್ನು ನಿರ್ಧಾರ ಮಾಡ್ತದೆ. ಹಾಗಾಗಿ ಕನಿಷ್ಠ 10-12 ದಿನಗಳಿಗೊಮ್ಮೆ ನಾವು ಪ್ರತಿ ಗಿಡಗಳಿಗೆ 100-150 ಲೀಟರ್ನಷ್ಟು ನೀರನ್ನ ಕೊಡೋದು ಬಹಳ ಪ್ರಮುಖವಾಗಿತ್ತೆ. ಸ್ಪ್ರಿಂಕ್ಲರ್ ನಲ್ಲಿ ಕೊಡುವಂತ ಸಾಧ್ಯತೆ ಇದ್ರೆ ಸ್ಪ್ರಿಂಕ್ಲರ್ ನಲ್ಲಿ ಕೊಡ್ಲಿ, ಹೋಸ್ ಪೈಪ್ ನಲ್ಲಿ ಕೊಡುವಂತದ್ದಿತ್ತು ಅಂತಂದ್ರೆ ಹೋಸ್ ಪೈಪ್ ನಲ್ಲಿ ಕೊಡುವಂತದ್ದು ಬಹಳ ಪ್ರಮುಖ. ಅಂದ್ರೆ ನೀರು ಚೆನ್ನಾಗಿ ಕೊಟ್ರೆ ಗಂಡು ಮತ್ತು ಹೆಣ್ಣು ಹೂಗಳ ಸಮತೋಲನ ಇರುತ್ತೆ ಅಂತ? ಹೌದು, ಸಮತೋಲನವಾಗಿರುತ್ತೆ. ಮತ್ತೆ ಅವುಗಳು ಹೊರಬರುವಂತ ಕ್ರಮ ಇರುತ್ತಲ್ಲ, 3-4 ಕ್ರಮಗಳಲ್ಲೇ ಅಥವಾ ಸೈಕಲ್ ಗಳಲ್ಲೇ ಮುಗಿದೋಗುತ್ತೆ. ಹಿಂದೆ ಇದ್ರೆ ತಡವಾಗಿ ಸೆಪ್ಟೆಂಬರ್ ತನಕ ಅಕ್ಟೋಬರ್ ತನಕ ಹೊಸ ಗರಿಗಳು ಬರ್ತಾನೆ ಇರ್ತದೆ. ಆ ಟೈಮಲ್ಲಿ ಆಗಸ್ಟ್ ನಂತರ ಬಂದಾಗಲೇ ದಾಟಗಳಾಗುವಂಥದ್ದು ಅಥವಾ ಕೊತ್ತುಗಳು ಉದುರುವಂಥದ್ದು ಇವೆಲ್ಲ ಸಾಧಾರಣವಾಗಿ ಕಂಡು ಬರ್ತದೆ, ಗರಿಗಳು ಉದುರುವಂಥದ್ದು. ಹಾಗಾಗಿ ಆ ವೈಪರೀತ್ಯಗಳನ್ನ ಮೀರ್ಬೇಕು ಅಂತಂದ್ರೆ ನಾವು ಏಪ್ರಿಲ್ ಮೇ ತಿಂಗಳಲ್ಲಿ ಕೊಡುವಂತ ನೀರು ಇಂಥದ ಎಲ್ಲ ಫಿಸಿಯಾಲಜಿಕಲ್ ಡಿಸಾರ್ಡರ್ಗಳಿಗೆ ಉತ್ತರವಾಗಿ ಕೆಲಸ ಮಾಡ್ತದೆ. ಮತ್ತೆ ನೆರಳು ನಿರ್ವಹಣೆ ಬಹಳ ಪ್ರಮುಖವಾಗಿ, ಅತಿ ಹೆಚ್ಚು ನೆರಳಿರುವಂತ ತೋಟಗಳಲ್ಲಿ ಅರೇಬಿಕಾ ತೋಟಗಳಲ್ಲಿ ಸ್ವಲ್ಪ ಓಪನ್ ಮಾಡಿಸೋದ್ರಿಂದ ಹೊಸ ಗರಿಗಳು ಬರ್ಲಿಕ್ಕೆ, ಹೊಸ ಚಿಗುರು ಬರ್ಲಿಕ್ಕೆ ಅನುಕೂಲ ಆಗ್ತದೆ. ಮತ್ತೆ ಕೊಟ್ಟಿಗೆ ಗೊಬ್ಬರ ಕೊಡೋಕ್ಕೂ ಮುಂಚೆ ಕೊಟ್ಟಿಗೆ ಗೊಬ್ಬರ ಜೊತೆಗೆ ಟ್ರೈಕೋಡರ್ಮ, ಸೂಡೋಮೊನಾಸ್, ಅದರ ಜೊತೆಗೆ ಇತ್ತೀಚೆಗೆ ನೆಮಟೋಡ್ ಸಮಸ್ಯೆ ಜಾಸ್ತಿ ಆಗ್ತಾ ಇರೋದ್ರಿಂದ ಪೆಸಲೋಮೈಸಿಸ್, ಪಚೋನಿಯಾ ಇವುಗಳನ್ನ ಮಿಶ್ರಣ ಮಾಡಿ ಕೊಟ್ಟಿಗೆ ಗೊಬ್ಬರ ಅದರ ಜೊತೆಗೆ ಬೇವಿನ ಹಿಂಡಿಯನ್ನ ಕೊಟ್ಟು ಆ ಬುಡವನ್ನ ಸ್ವಲ್ಪ ಎತ್ತರಿಸೋದು, ತೊಟ್ಟಲು ಗುಂಡಿಲಿರುವಂತ ಮಣ್ಣನ್ನು ಅಥವಾ ಗೊಬ್ಬರವನ್ನು ತೆಗೆದು ಹಾಕೋದ್ರಿಂದ ಆ ಬುಡ ಕೂಡ ಎತ್ತರ ಆಗೋದ್ರಿಂದ ನಮಗೆ ಹೊಸ ಬೇರುಗಳ ಬೆಳವಣಿಗೆ ಮತ್ತೆ ಗಿಡದ ಚೈತನ್ಯ ಎರಡಕ್ಕೂ ಕೂಡ ಅನುಕೂಲ ಆಗ್ತದೆ. ಮತ್ತೆ ಎಲ್ಲಿ ನಮಗೆ ವೈರಸ್ ಲಕ್ಷಣಗಳು ಕಂಡು ಬರ್ತದೆ, ವೈರಸ್ ಬಾಧೆ ಇರುವಂತ ಲಕ್ಷಣಗಳು ಅಂದ್ರೆ ಉದಾಹರಣೆಗೆ ಎಲೆಯ ಹೊಸ ಚಿಗುರುಗಳನ್ನ ನಾವು ಗಮನಿಸಿದಾಗ ಎಲೆ ಚಿಗುರುಗಳು ಗಾತ್ರದಲ್ಲಿ ತುಂಬಾ ಚಿಕ್ಕದಾಗಿದ್ದು ಮುಟ್ಟಿದಾಗ ತುಂಬಾ ಹೊರಟಾಗಿರುತ್ತೆ, ಮತ್ತೆ ಎಲೆ ಮೇಲೆ ಮಾಟ್ಲಿಂಗ್ ಸಿಂಪ್ಟಮ್ ಅಥವಾ ಒಳಕಲು ಮಜ್ಜಿಗೆ ರೀತಿ ಲಕ್ಷಣಗಳು ಕಂಡು ಬರುತ್ತೆ. ಇಂತಹ ಲಕ್ಷಣಗಳಿರುವಂತ ಬಳ್ಳಿಗಳನ್ನ ದಯವಿಟ್ಟು ಕಿತ್ತು ಆ ಜಾಗದಲ್ಲಿ ಹೊಸದಾಗಿ ತಂದಿರುವಂತಹ ಬೀಳುಗಳನ್ನ ಆರೋಗ್ಯಯುತ ಆರೋಗ್ಯ ಇರುವಂತ ಗಿಡಗಳನ್ನ ನೆಟ್ಕೊಳ್ಳಲಿಕ್ಕೆ ಈ ತಿಂಗಳು ಸಕಾಲ. ಮತ್ತೆ ಈಗ ಡಾಕ್ಟರ್ ಹರೀಶ್ ಅವರು ಈ ಸಂದರ್ಭದಲ್ಲಿ ಏನಾದ್ರೂ ಪೋಷಕಾಂಶಗಳ ನಿರ್ವಹಣೆ ಕಡೆಗೆ ಏನಾದ್ರೂ ಗಮನ ಕೊಡ್ಬೇಕಾಗತ್ತಾ? ಸರ್, ಖಂಡಿತ ಕೊಡ್ಬೇಕು. ಇಲ್ಲಿ ಒಂದು ವಿಚಿತ್ರ ಗಮನಿಸ್ಬೇಕು ನಾವು ಪೋಷಕಾಂಶ ನಿರ್ವಹಣೆ ವಿಚಾರಕ್ಕೆ ಬಂದಾಗ. ಸಾಧಾರಣವಾಗಿ ಯಾವುದೇ ಬೆಳೆಗಾರರು ಗೊಬ್ಬರ ಏನ್ ಕೊಟ್ರಿ ಕಾಳುಮೆಣಸಿಗೆ ಅಂತಂದ ಅಂತಾರೆ, ಕಾಫಿಗೆ ಏನ್ ಹಾಕ್ತಾ ಇದೆ ಅದನ್ನೇ 2 ಅಡಿ ಎಕ್ಸ್ಟ್ರಾ ಹಾಕಿದೀನಿ ಅಂತಲೇ ಅಂತಾರೆ ಹೊರತು ಕಾಳು ಮೆಣಸಿಗೆ ಶಿಫಾರಸು ಮಾಡಿರೋ ಗೊಬ್ಬರ ಕೊಡ್ತೀನಿ ಅನ್ನುವಂಥವ್ರ ಸಂಖ್ಯೆ ಬಹಳ ಕಡಿಮೆ. ಯಾಕೆಂದ್ರೆ ಕಾಫಿಗೆ ನಾವು ಶಿಫಾರಸು ಮಾಡೋದು 1:1:1 ಪ್ರಮಾಣದಲ್ಲಿ ಸಾರಜನಕ ರಂಜಕ ಪೊಟಾಶ್. ಆದ್ರೆ ಕಾಳು ಮೆಣಸಿನ ವಿಚಾರಕ್ಕೆ ಬಂದಾಗ ಒಂದು ಒಂದು ಮೂರು ಈ ಪ್ರಮಾಣದಲ್ಲಿ ಗೊಬ್ಬರ ಬೇಕಾಗ್ತದೆ. ಒಂದು ಒಂದು ಪ್ರಮಾಣದಲ್ಲಿ ಸಾರಜನಕ ರಂಜಕ, ಮೂರು ಪ್ರಮಾಣದಲ್ಲಿ ಪೊಟಾಶ್ ಬೇಕಾಗ್ತದೆ. ಪೊಟಾಶ್ ಹೆಚ್ಚಾಗಿ 80-100 kg ಸಾರಜನಕ ಒಂದು ಹೆಕ್ಟೇರ್ಗೆ, 70 kg ರಂಜಕ, 300 kg ಪೊಟಾಶ್ ಕೊಡಬೇಕು. ಈ ಪೊಟಾಶ್ ಕೊರತೆನ ಸರಿದುಗಿಸ್ಬೇಕು. ಅದ್ರ ಜೊತೆನಲ್ಲಿ ಪ್ರತಿ ಗಿಡಕ್ಕೆ ಕನಿಷ್ಠ 50-100 gram ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ನಾವು ಲಘು ಪೋಷಕಾಂಶಗಳ ವಿಚಾರನೂ ಕೂಡ ಗಮನಿಸಬೇಕಾಗ್ತದೆ. 50-100 gram ಜಿಂಕ್ ಸಲ್ಫೇಟು, ಮೆಗ್ನೀಷಿಯಂ ಸಲ್ಫೇಟು, 25-50 gram ಬೋರಾನ್ ಕೂಡ ಕೊಡೋದ್ರಿಂದ ನಾವು ಇಳುವರಿನಲ್ಲಿ ಸಮತೋಲನವನ್ನ ಕಂಡುಕೊಬಹುದು. ಮತ್ತೆ ಎಲೆ ಸಿಂಪರಣೆನು ಏನಾದ್ರೂ ಮಾಡಬಹುದಾ? ಹೌದು, ಈಗ ಎಲೆ ಸಿಂಪರಣೆ ವಿಚಾರಕ್ಕೆ ಬಂದಾಗ ಹೊಸ ಎಲೆಗಳು ಚಿಗುರು ಬಂತ ಕೂಡ್ಲೆ ಸಾಧಾರಣವಾಗಿ ನಾವು ಶಿಫಾರಸ್ ಮಾಡುವಂತದ್ದು ಮಾನೋ ಅಮೋನಿಯಂ ಫಾಸ್ಫೇಟ್ ಅಂತ ಅನ್ನುವಂತ ನೀರಿನಲ್ಲಿ ಕರಗಿಸುವಂತ ಗೊಬ್ಬರ. ಪ್ರತಿ ಬ್ಯಾರಲ್ಗೆ 1 kg ಮಾನೋ ಅಮೋನಿಯಂ ಫಾಸ್ಫೇಟ್, ಅದ್ರ ಜೊತೆಗೆ ಬೇಕು ಅಂತಂದ್ರೆ ಎಲ್ಲಿ ಎಲೆ ಚುಕ್ಕೆ ರೋಗಗಳಿರ್ತದೆ ಅಂತ ಕಡೆ ಅಕ್ಸಕನೋಝೋಲ್ ಅಥವಾ ಕಾರ್ಬನ್ ಡಿಸೈಮ್ ಅನ್ನ 2 mL ಅಥವಾ 2 gram ಅಂತೆ ಹಾಕೊಂಡು ಸ್ಪ್ರೇ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಹೊಸದಾಗಿ ಬರುವಂತ ಚಿಗುರುಗಳು ಮತ್ತೆ ಕೊತ್ತುಗಳು ಬೇಗ ಬರ್ಲಿಕ್ಕೆ, ಕರಿಗಳು ಬೇಗ ಹೊರಡ್ಲಿಕ್ಕೆ ಅವಕಾಶ ಆಗ್ತದೆ. ಮತ್ತೆ ಈ ಪೆಪ್ಪರ್ ಸ್ಪೆಷಲ್ ಅಂತಾರಲ್ಲ, ಅದರ ಪ್ರಯೋಜನ ಪಡ್ಕೋಬಹುದಾ? ಹೌದು, ಈಗ ಮೈಕ್ರೋನ್ಯೂಟ್ರಿಯೆಂಟ್ ವಿಚಾರಕ್ಕೆ ಬಂದಾಗ ನಾನು ಮಣ್ಣಿಗೆ ಹಾಕುವ ವಿಚಾರ ಮಾತ್ರ ಹೇಳಿದೆ. ಆದ್ರೆ ಯಾರಿಗೆ ಇಳುವರಿ ಮತ್ತೆ ಗುಣಮಟ್ಟದ ಖಾತ್ರಿ ಬೇಕು ಅವರು ಈ IASR ಸಂಸ್ಥೆ ಬಿಡುಗಡೆ ಮಾಡಿರುವಂತ ಪೆಪ್ಪರ್ ಸ್ಪೆಷಲ್ ಅನ್ನುವಂತ ಮೈಕ್ರೋನ್ಯೂಟ್ರಿಯೆಂಟ್ ಮಿಕ್ಸ್ಚರ್ ಇದೆ. ಅದನ್ನ ಪ್ರತಿ ಲೀಟರ್ಗೆ 5 gram ಅಂತೆ ಅಥವಾ 1 barrel kg ಹಾಕೊಂಡು ನಾವು ಸಿಂಪಡಣೆ ಮಾಡಬೇಕು. ಒಂದು ಸಿಂಪಡಣೆ ಹೊಸ ಚಿಗುರು ಬರಬೇಕಾದ್ರೆ, ಎರಡನೇ ಸಿಂಪಡಣೆ ಕೊತ್ತುಗಳು ಅಥವಾ ಗರಿಗಳು ಚೆನ್ನಾಗಿ ಬಂದಿರುವಂತ ಸಮಯದಲ್ಲಿ, ಮೂರನೇ ಸಿಂಪಡಣೆ ಕಾಲು ಕಟ್ಟಬೇಕಾದ್ರೆ, ಅಂದ್ರೆ ಸರಿ ಸುಮಾರು ಏಪ್ರಿಲ್ ಮೇ ತಿಂಗಳಲ್ಲಿ ಒಂದು ಸಿಂಪಡಣೆ, ಆಗಸ್ಟ್ ಸೆಪ್ಟೆಂಬರ್ ನ ಒಂದು ಸಿಂಪಡಣೆ, ಮತ್ತೆ ಅಕ್ಟೋಬರ್ ನಲ್ಲಿ ಒಂದು ಸಿಂಪಡಣೆ ಬೇಕಾಗ್ತದೆ. ಮತ್ತೆ ಈ ಬುಡಕೊಳೆ ರೋಗದ ವಿರುದ್ಧನೂ ಮುಂಜಾಗ್ರತೆ ವಹಿಸಬೇಕಾಗತ್ತಾ? ಹೌದು, ಅಂದ್ರೆ ಬುಡಕೊಳೆಯ ರೋಗದ ವಿಚಾರಕ್ಕೆ ಬಂದಾಗ ಈಗ ರೋಗಗ್ರಸ್ತ ಗಿಡಗಳನ್ನ ಕಿತ್ತು ತೆಗೆಯೋದು ಬಹಳ ಮುಖ್ಯ. ಈ ಟೈಮ್ನಲ್ಲಿ ನಮ್ಗೆ ಅಂತ ಲಕ್ಷಣಗಳು ಕಂಡು ಬರೋದಿಲ್ಲ, ಆದ್ರೆ ನೆಲದ ಮೇಲೆ ಹತ್ತಾ ಇರುವಂತ ಹಬ್ಬ ಬೀಳುಗಳನ್ನ ನಾವ್ ಎತ್ಕಟ್ಟೋದ್ರಿಂದ, ಬುಡದ ಎತ್ತರವನ್ನ ಸರಿಯಾಗಿ ನೋಡ್ಕೊಳ್ಳೋದ್ರಿಂದ, ಚರಂಡಿ ನಿರ್ವಹಣೆಯಿಂದಾಗಿ ಈ ಬುಡ ಕೊಳೆಯ ರೋಗದ ಬಾಧೆಯನ್ನ ನಾವು ಕಡಿಮೆ ಮಾಡ್ಕೊಬಹುದು. ಆದ್ರೆ ಇದ್ರ ಜೊತೆಗೆ ನಾವು ಇನ್ನೊಂದು ಮುಂಜಾಗ್ರತಾ ಕ್ರಮ ಏನಪ್ಪಾ ಅಂತಂದ್ರೆ, ಕೊಡ್ಬೇಕಾದಾಗ ಏನ್ ಕೊಟ್ಟಿಗೆ ಗೊಬ್ಬರ ಅಥವಾ ಬೇವಿನಿಂಡಿ ಕೊಡಿ ಅಂತ ಹೇಳ್ತೀವಿ ನಾವು, ಈ ಜಂತುಳ ಸಾಯಿಸೋದಿಕ್ಕೋ ಅಥವಾ ಮೀಲಿ ಬಗ್ಗನ್ನ ಕಡಿಮೆ ಮಾಡ್ಕೊಳ್ಲಿಕ್ಕೋ, ಅದ್ರ ಜೊತೆನಲ್ಲಿ ನಾವು ಪ್ಯಾಸಿಲೋಮೈಸಿಸ್, ಪಚೋನಿಯಾ, ಟ್ರೈಕೋಡರ್ಮಾ, ಸೂಡೋಮೋನಾಸ್ ಈ ತರ ಜೈವಿಕ ನಿಯಂತ್ರಕಗಳನ್ನ ಸೇರಿಸಿ ಕೊಡೋದ್ರಿಂದ ನಮಗೆ ರೋಗದ ಉಲ್ಬಣತೆ ಅಥವಾ ಬರುವಂತ ಸಾಧ್ಯತೆನ ಕಡಿಮೆ ಮಾಡ್ಕೊಬಹುದು. ಇನ್ನ ನಾವು ಮುಖ್ಯವಾಗಿ ಏಲಕ್ಕಿ ಬೆಳೆಗೆ ಬಂದ್ರೆ, ಈ ಸಂದರ್ಭದಲ್ಲಿ ಏಲಕ್ಕಿ ಬೆಳೆನಲ್ಲಿ ಏನೇನು ಕ್ರಮ ಅನುಸರಿಸಬಹುದು? ಸರ್, ಏಲಕ್ಕಿ ವಿಚಾರಕ್ಕೆ ಬಂದಾಗ ಬೇಸಿಗೆನಲ್ಲಿ ಈಗ ಚೆನ್ನಾಗಿ ನೀರು ಕೊಟ್ಟಿರುವಂತಹ ತೋಟಗಳಲ್ಲಿ ಹೊಸದಾಗಿ ಗರಿಗಳು ಹೊರಟಿದ್ದಾವೆ, ಕೊತ್ತುಗಳು ಹೊರಟಿದ್ದಾವೆ, ಆ ಪ್ಯಾನಿಕಲ್ಸ್ ಏನ್ ಇನ್ಸುಲೇಷನ್ ಆಗಿದೆ ಅದರ ಪ್ರಮಾಣ ನೋಡ್ಕೊಂಡು ಮೊದಲನೇ ಕಂತನ್ ಗೊಬ್ಬರ ಕೊಟ್ಕೊಳ್ಳುವಂತದ್ದು ಬಹಳ ಅವಶ್ಯಕತೆ ಇದೆ. ಗಿಡದ ಬುಡದಿಂದ 1 feet ದೂರಕ್ಕೆ ನಾವು ಬ್ಯಾಂಡಿಂಗ್ ಮಾಡಿ ಗೊಬ್ಬರ ಕೊಡಬೇಕು, ಶಿಫಾರಸು ಮಾಡಿರುವಂತ ಗೊಬ್ಬರ. ಅಂದ್ರೆ ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ನಾವು ಹೋಗೋದಾಯ್ತು ಅಂತಂದ್ರೆ, ಸಾಧಾರಣವಾಗಿ ನಮ್ಮ ಏಲಕ್ಕಿ ಬೆಳೆಯುವ ಪ್ರದೇಶನ ಗಮನದಲ್ಲಿಟ್ಕೊಂಡು ಸುಮಾರು 200 kg ಸಾರಜನಕ, 175 kg ರಂಜಕ, 300 kg ಪೊಟಾಷನ್ನ ನಾವು ಏಲಕ್ಕಿ ಗಿಡಗಳಿಗೆ ಮೂರು ಕಂತಿನಲ್ಲಿ ಕೊಡ್ಬೇಕಾಗ್ತದೆ. ಅದ್ರ ಜೊತೆಗೆ IASR ಬಿಡುಗಡೆ ಮಾಡಿರುವಂತ ಕಾರ್ಡಮಮ್ ಸ್ಪೆಷಲ್ ಅನ್ನುವಂತ ಲಘು ಪೋಷಕಾಂಶಗಳ ಮಿಶ್ರಣವನ್ನ ಒಂದು ಹೂ ಬಿಡುವಂತ ಸಮಯದಲ್ಲಿ, ಎರಡನೇದು ಮತ್ತೆ ಮೇ ಅಥವಾ ಜೂನ್ ತಿಂಗಳಿನಲ್ಲಿ, ಮೂರನೇದು ಆಗಸ್ಟ್ ತಿಂಗಳಿನಲ್ಲಿ ಕೊಡೋದ್ರಿಂದ ನಮಗೆ 10-15% ಇಳುವರಿ ಹೆಚ್ಚಾಗತ್ತೆ. ಇದು ಒಂದು. ಎರಡನೇದು ಹಳೆ ಕಂದುಗಳು ಒಣಗಿರುವಂತ ಗರಿಗಳನ್ನ ಊರಿ ತೆಗೆಯುವಂತ ಈ ಡಿಟ್ರಾಶಿಂಗ್ ಅಂತ ಹೇಳ್ತೀವಿ, ಅದನ್ನ ಊರು ತೆಗೆದು ಬುಡವನ್ನ ಮುಚ್ಚಬೇಕಾಗ್ತದೆ ತೇವಾಂಶನ ಸಂರಕ್ಷಣೆ ಮಾಡ್ಕೊಳ್ಳೋದಿಕ್ಕೆ. ಬುಡ ಮುಚ್ಚುವಂತದ್ದು ಕೂಡ ನಮ್ಗೆ ಬಹಳ ಅವಶ್ಯಕತೆ ಇದೆ. ಮತ್ತೆ ಎಲ್ಲಿ ತೋಟದಲ್ಲಿ ಕಳೆದ ವರ್ಷ ಬಿಸಿಲು ಜಾಸ್ತಿ ಇತ್ತು ಅಂತ ಹೇಳಿ ನೆರಳನ್ನ ತೆಗಿಸ್ತಾ ಇರುವಂತ ತೋಟಗಳಲ್ಲಿ ಈಗ ಸ್ವಲ್ಪ ನೆರಳನ್ನ ತಗೊಳ್ಳೋದು ಕೂಡ ಮುಖ್ಯ ಆಗ್ತದೆ. ಮತ್ತೆ ಬುಡವನ್ನ ಸಣ್ಣದಾಗಿ ಹಗುರವಾಗಿ ಮುಳುಗುದ್ಲಿಂದ ಅಗದು ಮಣ್ಣನ್ನ ಸಡ್ಲ ಮಾಡೋದ್ರಿಂದ ಬೇರ್ಗಳ ಉಸಿರಾಡುವಿಕೆಗೆ, ಹೊಸ ಕಂದುಗಳು ಬರಲಿಕ್ಕೆ ಅನುಕೂಲ ಆಗ್ತದೆ. ಈ ಒಂದು ಕ್ರಮ ಕೂಡ ಬಹಳ ಪ್ರಮುಖವಾಗ್ತದೆ. ಮತ್ತೆ ಪ್ರತಿ 10 ದಿನಗಳಿಗೊಮ್ಮೆ, 7-10 ದಿನಗಳಿಗೊಮ್ಮೆ ನಾವು ಒಂದು ರೌಂಡ್ ಇರಿಗೇಷನ್ ಮಾಡೋದ್ರಿಂದ ಗಿಡಗಳಲ್ಲಿ ಹೊಸ ಕಂದುಗಳ ಸಂಖ್ಯೆ ಚೆನ್ನಾಗಿ ಬರುತ್ತೆ. ಮತ್ತೆ ಈ ಕಟ್ಟೆ ರೋಗ, ಕೊಕ್ಕೆ ಕಂದು, ಈ ಎರಡೂ ರೋಗದ ಲಕ್ಷಣಗಳು ಏಪ್ರಿಲ್ ಮೇ ತಿಂಗಳಿನಲ್ಲಿ ಬಹಳ ದೃಢವಾಗಿ ಕಂಡು ಬರ್ತದೆ. ಹಾಗಾಗಿ ಅಂತ ಗಿಡಗಳನ್ನ ಕಿತ್ತು ತೆಗೆಯುವುದಕ್ಕೆ ಇದು ತುಂಬಾ ಸೂಕ್ತವಾದಂತ ಕಾಲ. ಜೊತೆಗೆ ಕೀಟಗಳ ನಿರ್ವಹಣೆ ಕಡೆಗೆ ಗಮನ ಕೊಡ್ಬೇಕಾಗತ್ತ. ಹೌದು ಹೌದು, ಅಂದ್ರೆ ಇದು ಕಟ್ಟೆ ರೋಗ ಕೊಕ್ಕೆ ಕಂದು ರೋಗ ಬಂತು ಅಂದ್ರೆ ನಿರ್ವಹಣೆ ಮಾಡುವ ಮಾತೇ ಇಲ್ಲ, ಅದನ್ನ ತೆಗಿಲೇಬೇಕು ಹೊರಗಡೆಗೆ. ಆ ಗಿಡಗಳನ್ನ ತೆಗೆದು ಈಚೆ ಹಾಕಿ ಹೊಸ ಕಂದುಗಳನ್ನ ಅಲ್ಲಿ ಆರೋಗ್ಯಯುತವಾದಂತ ಕಂದುಗಳನ್ನ ಹಾಕೊಬೇಕು. ಮತ್ತೆ ಇದು ಪ್ರಸಾರ ಆಗೋದು ಏಪಿಡ್ಗಳಿದ್ದ ಆಗಿರೋದ್ರಿಂದ ಅವುಗಳ ನಿಯಂತ್ರಣಕ್ಕೆ ನಾವು ಸ್ಪಿನೋಸೈಡ್ ಅನ್ನುವಂತ ಒಂದು ಔಷಧ ಇದೆ, ಫಿಪ್ರೋನಿಲ್ ಅನ್ನುವಂತ ಒಂದು ಔಷಧಿ ಇದೆ, ಎರಡನ್ನು. ಫಿಪ್ರೋನಿಲ್ ಆಯ್ತು ಅಂತಂದ್ರೆ ಪ್ರತಿ ಲೀಟರ್ ನೀರಿಗೆ ಅರ್ಧ ಗ್ರಾಮ್ನಷ್ಟು ಹಾಕೊಂಡು ಸಿಂಪಡಣೆ ಮಾಡ್ಬೇಕು. ಸ್ಪಿನೋಸೈಡ್ ಆಯ್ತು ಅಂತಂತಂದ್ರೆ ಪ್ರತಿ ಲೀಟರ್ ನೀರಿಗೆ ಅರ್ಧ ಮಿಲಿಯಷ್ಟು ಹಾಕೊಂಡು ಸಿಂಪಡಣೆ ಮಾಡೋದ್ರಿಂದ ಏಫಿಡ್ಸ್ ಮತ್ತೆ ಥ್ರಿಪ್ಸ್ ಇವೆರಡೂ ಕೂಡ ನಿಯಂತ್ರಣ ಮಾಡಬಹುದು. ಮತ್ತೆ ಈ ಬೇಸಿಗೆಗಾಲದಲ್ಲಿ ಹಳೆ ಗರಿಗಳು ಕೆಳಭಾಗದ ಗರಿಗಳಲ್ಲಿ ನಮ್ಗೆ ಥ್ರಿಪ್ಸ್ ಹುಳುಗಳು ತುಂಬಾ ಆಕ್ಟಿವ್ ಆಗಿ ಕಂಡು ಬರ್ತದೆ. ಹಾಗಾಗಿ ಹಣ್ಣಾಗಿರುವಂತ ಎಲೆಗಳನ್ನ ನಾವು ಹೊರ ತೆಗೆದಾಗ ಈ ಥ್ರಿಪ್ಸ್ ಹುಳಗಳು ಕೂಡ ಸಾಯುತ್ತೆ. ಬೀಡುಗಳ ವಿಚಾರ ಅಂದ್ರೆ ಬರುವಂತ ಹುಳದ ಬಾಧೆಗಳ ವಿಚಾರಕ್ಕೆ ಬಂದಾಗ ಈ ಟೈಮ್ನಲ್ಲಿ ನಾವು ಏಫಿಡ್ಸು ಥ್ರಿಪ್ಸ್ ಮತ್ತೆ ಸ್ಟೆಂಬೋರರ್ ಇವು ಮೂರು ವಿಚಾರವಾಗಿ ಗಮನ ಕೊಟ್ಕೊಬೇಕು. ಫಿಪ್ರೋನಿಲ್ ಸ್ಪ್ರೇ ಮಾಡೋದ್ರಿಂದ ಸಾಧಾರಣವಾಗಿ ಈ ಮೂರನ್ನು ಕೂಡ ಯಶಸ್ವಿಯಾಗಿ ನಿರ್ವಹಣೆ ಮಾಡಬಹುದು. ಫಿಪ್ರೋನಿಲ್ ಶಿಫಾರಸ್ ಮಾಡಿರುವಂತ ಪ್ರಮಾಣ ಅರ್ಧ ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಹಾಕೊಂಡು ಸ್ಪ್ರೇ ಮಾಡಬೇಕು. ನಾವು ಈಗಾಗ್ಲೇ ನಾನು ಹೇಳಿದ್ನಲ್ಲ ಇಮಮೆಕ್ಟಿನ್ ಬೆಂಜೋಯೇಟ್ ಅಂತ, ಅದು ಕೂಡ ಅಷ್ಟೇ ದಕ್ಷತೆಯಿಂದ ಕೆಲಸ ಮಾಡ್ತದೆ. ಮತ್ತೆ ಈಗ ಹೂ ಬಿಡುವಂತ ಸಮಯ ಆಗಿರೋದ್ರಿಂದ ಸ್ವಲ್ಪ ಈ ಪರಾಗಸ್ಪರ್ಶಕ್ಕೆ ಅನುಕೂಲವಾಗೋ ಉದ್ದೇಶನ ತಲೆಯಲ್ಲಿಟ್ಕೊಂಡ್ರೆ ಸ್ಪಿನೋಸೈಡ್ ಅನ್ನುವಂತ ಕೀಟನಾಶಕ ತುಂಬಾ ಸೂಕ್ತ, ಅವು ಜೇನುನೊಣಗಳಿಗೆ ಹಾನಿಕಾರಕವಲ್ಲ. ಇನ್ನು ಕರಿಮೆಣಸಿನಲ್ಲೂ ಏನಾದ್ರೂ ಕೀಟಗಳ ಹಾವಳಿ ಕಂಡು ಬರುತ್ತಾ ಈ ಸಂದರ್ಭದಲ್ಲಿ? ಸಾಧಾರಣವಾಗಿ ಇದ್ರೆ ಸರ್ ಕರಿಮೆಣಸಿನಲ್ಲಿ ಈ ಟೈಮ್ನಲ್ಲಿ ಮೀಲಿಬಗ್ ಸಮಸ್ಯೆ ಕಂಡು ಬರ್ತದೆ ಅಷ್ಟೇ. ಅದ್ ಬಿಟ್ರೆ ಇನ್ಯಾವ ಹುಳುಗಳು ಲೀಫ್ ಹೋಲ್ಡಿಂಗ್ ಥ್ರಿಪ್ಸ್ ಇದ್ದೇ ಇರುತ್ತೆ, ಅದು ವರ್ಷವಿಡಿ ಇದ್ದೇ ಇರುತ್ತೆ. ತೀರಾ ಅದ್ರ ಬಾಧೆ ಜಾಸ್ತಿ ಇತ್ತು ಅಂತಂದ್ರೆ ಶಿಫಾರಸ್ ಮಾಡಿರುವಂತ ಡೈಮಿಥಿಯೇಟ್ ಅನ್ನುವಂತ ಕೀಟನಾಶಕ ಆಗ್ಬಹುದು ಅಥವಾ ಇಮ್ಡಾಕ್ಲೋಪ್ರಿಡ್ ಆಗ್ಬಹುದು, ಈ ಲೀಫ್ ಹೋಲ್ಡಿಂಗ್ ಥ್ರಿಪ್ಸ್ ಅನ್ನ ಕಂಟ್ರೋಲ್ ಮಾಡ್ತದೆ. ಮತ್ತೆ ನೀಲಿ ಬಗ್ ಅನ್ನ ಹತೋಟಿಲಿ ಇಡಬೇಕು ಅಂತಂದ್ರೆ ಕ್ಲೋರೋಪೈರಿಪಾಸ್ ಕೀಟನಾಶಕವನ್ನ ಪ್ರತಿ ಲೀಟರ್ ನೀರಿಗೆ 2 ಮಿಲಿಯಷ್ಟು ಹಾಕೊಂಡು ಆ ಒಂದು ಬ್ಯಾರಲ್ಗೆ ಸುಮಾರು 400-500 ಮಿಲಿ ಕ್ಲೋರೋಪೈರಿಪಾಸ್ ಜೊತೆಗೆ 1 ಮುಷ್ಟಿಯಷ್ಟು ಅಥವಾ 100 ಗ್ರಾಮ್ನಷ್ಟು ಸೋಪನ್ ಪೌಡರ್ ಹಾಕೊಂಡು ನಾವು ಡ್ರೆಂಚ್ ಮಾಡೋದ್ರಿಂದ ನಮ್ಗೆ ನೀಲಿ ಬಗ್ನ ಸಮಸ್ಯೆನ ಹತೋಟಿಲಿ ಇಡಬಹುದು. ಕ್ಲೋರೋಪೈರಿಪಾಸ್ ನಲ್ಲಿ ಇತ್ತೀಚೆಗೆ ಅಂತ ಪರಿಣಾಮಕಾರಿ ರಿಸಲ್ಟ್ ಗಳು ಇಲ್ಲ ಅಂತ ಹೇಳಿ ಇಮಿಡಾಕ್ಲೋಪ್ರಿಡ್ ಔಷಧಿಯನ್ನ ನಾವು ಶಿಫಾರಸ್ ಮಾಡ್ತಾ ಇದೀವಿ. ಪ್ರತಿ ಬ್ಯಾರಲ್ಗೆ ಸುಮಾರು 3 ಮಿಲಿಯಷ್ಟು ಇಮಿಡಾಕ್ಲೋಪ್ರಿಡ್ ಅನ್ನ ಹಾಕೊಂಡು ಸೋಪನ್ ಪುಡಿಯನ್ನ ಬೆರೆಸಿ ಡ್ರೆಂಚ್ ಮಾಡೋದ್ರಿಂದ ನಮ್ಗೆ ಮೀಲಿ ಬಗ್ನ ಸಮಸ್ಯೆ ಕಡಿಮೆ ಆಗ್ತದೆ. ಮತ್ತೆ ಇತ್ತೀಚೆಗೆ ನಾವು ವಾಟ್ಸಪ್ ಗಳಲ್ಲಿ ಬರ್ತಾ ಇರುವಂತ ಕೆಲವೊಂದು ಡೌಟ್ ಗಳನ್ನ ಗಮನಿಸಿದ್ರೆ ಬೇಸಿಗೆನಲ್ಲಿ ಈ ಪನ್ನೀರ್ ತಳಿಗಳಲ್ಲಿ ಏನಾಗುತ್ತೆ ವ್ಯಾಕ್ಸ್ ಸೆಕ್ರೇಷನ್ ಆಗಿ ಎಲೆ ಮೇಲೆ ಬಿಳಿಗೆ ಕಾಣುತ್ತೆ ಉಳಿದು ಮೊಟ್ಟೆ ರೀತಿ. ಬಹಳಷ್ಟು ಜನ ಅದನ್ನ ಥ್ರಿಪ್ಸ್ ಅಂತ ಹೇಳ್ತಾರೆ, ಉಳಿದು ಮೊಟ್ಟೆ ಅಂತ ಹೇಳ್ತಾರೆ. ಆಮೇಲೆ ಎರಡನೇದು ಆ ವ್ಯಾಕ್ಸ್ ಒಣಗದ ನಂತರ ಕಪ್ಪಾಗಿ ಚುಕ್ಕಿ ತರ ಉಳಿದು ಬಿಡುತ್ತೆ, ಮಳೆ ಬಂದಾಗ ದುರ್ಪಾಡಗದು ಕೊಚ್ಚಿ ಹೋಗುತ್ತೆ. ಹಾಗಾಗಿ ಅದ್ರ ಬಗ್ಗೆ ಅಂತ ಆತಂಕ ಬೇಡ. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಶುಂಠಿ ಕರಿಮೆಣಸು ಮತ್ತೆ ಏಲಕ್ಕಿ ಬೆಳೆನಲ್ಲಿ ಏನೇನು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ ಕೆ ಎನ್ ಹರ್ಷ ಅವರನ್ನ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9611-85-08-34. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9611-85-08-34. ತುಂಬ ಸಂತೋಷ ಡಾಕ್ಟರ್ ಹರ್ಷ ಅವರೇ, ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಮೇ ತಿಂಗಳಿನಲ್ಲಿ ಶುಂಠಿ ಕರಿಮೆಣಸು ಮತ್ತು ಏಲಕ್ಕಿ ಬೆಳೆನಲ್ಲಿ ಏನೇನು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬಾ ಧನ್ಯವಾದಗಳು, ನಮಸ್ಕಾರ. ಸಂಸ್ಥೆ ಪರವಾಗಿ ಆಕಾಶವಾಣಿಗೆ ಮತ್ತೆ ಕೇಳುಗರಿಗೂ ಕೂಡ ಧನ್ಯವಾದಗಳು ಸರ್. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಈಗ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿ ಕ್ರೋಢೀಕರಿಸಿರುವಂತೆ ಮಾರುಕಟ್ಟೆಯಲ್ಲಿ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 27,500 ರೂಪಾಯಿಯಿಂದ 29,000, ಅರೇಬಿಕಾ ಚೆರಿ 15,600 ರೂಪಾಯಿಯಿಂದ 17,400 ರೂಪಾಯಿಗಳು, ರೊಬಸ್ಟಾ ಪಾರ್ಚ್ಮೆಂಟ್ 22,000 ರೂಪಾಯಿಯಿಂದ 23,000, ರೊಬಸ್ಟಾ ಚೆರಿ 12,150 ರೂಪಾಯಿಯಿಂದ 13,100 ರೂಪಾಯಿ. ಮಾರುಕಟ್ಟೆ ಧಾರಣೆ ಪ್ರಸಾರವಾಯಿತು. ಶ್ರೋತೃಗಳೇ, ನಾಳೆ ನೀವು ಸಂಜೆ 6:51 ಕೃಷಿರಂಗದಲ್ಲಿ ಮೊದಲಿಗೆ ಮೇವಿನ ಬೆಳೆಗಳ ಮಹತ್ವ ಈ ಕುರಿತು ಡಾ ಕೆ ಸತ್ಯನಾರಾಯಣ ಅವರೊಂದಿಗೆ ಸಂದರ್ಶನ, ನಂತರ ಜೇನು ಕುಟುಂಬಗಳ ನಿರ್ವಹಣೆ ಕುರಿತು ಮಾಹಿತಿ, ಆನಂತರ ಮಾರುಕಟ್ಟೆ ಧಾರಣೆ ಕೇಳಲಿದ್ದೀರಿ. ಇಲ್ಲಿಗೆ ಇಂದಿನ ರೈತಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ನಿಧನ ಸುದ್ದಿ. ಕಟ್ಟೆಮಾಡು ಗ್ರಾಮತರ ಕಳ್ಳಿರ ಸುರೇಶ್ ಅಯ್ಯಂಗಡ ಮಾಯಿ ದೇವಕಿ ರಾಣಿ ಅಯ್ಯಂಗ ಇಂದು ಮಜ್ಜಣ ಮರಣಪಟ್ಟಿತು. 69 ವೈದ್ಯರ ಕಳ್ಳಿರ ದೇವಕಿ ರಾಣಿ ಅಯ್ಯಂಗಡ ಆಖಿರಿ ಕಾರ್ಯ ನಾಳೆ ಪೊಲಾಕ 11 ಮೇಲೆ ಇಂಗಡ ಸ್ವಗೃಹದಲ್ಲಿ ನಡಪ. ಸುದ್ದಿ ಜುಂಪೆ ಪ್ರಾಯೋಜಕರು ದಿವಂಗತ ನಾಟೋಳಂಡ ಚೋಂದಮ್ಮ ದೇವಯ್ಯ ಇವರ ಆಶೀರ್ವಾದದೊಂದಿಗೆ ಆರಂಭಗೊಂಡು ಕಳೆದ ಸತತ 14 ವರ್ಷಗಳಿಂದ 100% ಫಲಿತಾಂಶದೊಂದಿಗೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಆಂಗ್ಲ ಮಾಧ್ಯಮದಲ್ಲಿ ಗುಣಾತ್ಮಕ ಶಿಕ್ಷಣವನ್ನು ನೀಡುತ್ತಿರುವ ಏಕೈಕ ಶಾಲೆ ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆ ಕೊಟ್ಟೂರು ಚೇರಂಬಾಣೆ. ಇಲ್ಲಿ ಪ್ರೀ ನರ್ಸರಿಯಿಂದ 9 ತರಗತಿವರೆಗೆ ದಾಖಲಾತಿ ಪ್ರಾರಂಭವಾಗಿದ್ದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಾಟೋಳಂಡ ವಿಜು 9448721240. ಸುದ್ದಿ ಜೊಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ. ಇಂದು ಮಡಿಕೇರಿ ಸಂತ ಜೋಸೆಫರ ಇಸ್ಕೂಲ್ನ ಸಭಾಮಂಡಳಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ವರ್ಗೀಕರಣ ಕುರಿತು 4/5 ನಡೆಯುವ ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆ ಸಂಬಂಧ ಸಮೀಕ್ಷೆ ಗಣತಿದಾರರಿಗೆ ತರಬೇತಿ ನಡೆತ. ಸಮಾಜ ಕಲ್ಯಾಣ ಇಲಾಖೆನ ಉಪನಿರ್ದೇಶಕ ಶೇಖರ್ ರಾವ್ ಮಾತಾಡಿ, ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ವರ್ಗೀಕರಣ ಸಂಬಂಧ ನ್ಯಾಯಮೂರ್ತಿ ಡಾ ಎಚ್ ಎನ್ ನಾಗಮೋಹನ್ ದಾಸ್ ಅವರ ಏಕಸದಸ್ಯ ವಿಚಾರಣಾ ಆಯೋಗ ಪರಿಶಿಷ್ಟ ಜಾತಿನ ಸರಿಯಾದ ಸಮೀಕ್ಷೆ ನಡೆಸಿದೆ. ಸಮೀಕ್ಷೆಗೆ ತಕ್ಕಂಡಿರುವ ಶಿಕ್ಷಕರು, ಗಣತಿದಾರರು, ಪರಿಶಿಷ್ಟ ಜಾತಿ ಕುಟುಂಬಗಳು ಹೇಳುವ ಮಾಹಿತಿನ ಮೊಬೈಲ್ ಆ್ಯಪ್ಲಿ ಸರಿಯಾಗಿ ತುಂಬಿಸೋಕುತ್ತ ಹೇಳ್ದು. ಶಾಲಾ ಶಿಕ್ಷಣ ಇಲಾಖೆನ ಉಪನಿರ್ದೇಶಕ ರಂಗಧಾಮಪ್ಪವು ಮಾತಾಡಿ, ಪರಿಶಿಷ್ಟ ಜಾತಿ ಕುಟುಂಬಗಳ ಸಮೀಕ್ಷೆಗೆ ಸಂಬಂಧಪಟ್ಟಂಗೆ ಸರ್ಕಾರದ ಸೂಚನೆಗಳ ಸರಿಯಾಗಿ ಪಾಲನೆ ಮಾಡೋಕ್ಕೂ ಯಾವುದೇ ತರಹದ ಸಂಶಯಗಳಿಗೆ ಅವಕಾಶ ಮಾಡಕಾದುತ್ತ ಹೇಳ್ದು. ಮಡಿಕೇರಿ ತಾಲೂಕಿಗೆ ಸಂಬಂಧಪಟ್ಟಂಗೆ ನಡೆದ ತರಬೇತಿಲಿ 170 ಸಮೀಕ್ಷೆದಾರರು ಕೂಡಾಡಿ ಸರಿಯಾದ ಮಾಹಿತಿನ ತಕೊಂಡು. ಕೊಡಗು ಮತ್ತು ದಕ್ಷಿಣ ಕನ್ನಡ ಒಕ್ಕಲಿಗ ಗೌಡ ಮಹಿಳಾ ಒಕ್ಕೂಟ ಹಾಗೆ ಕೊಡಗು ಗೌಡ ಯುವ ವೇದಿಕೆಯ ಕೂಡುಕೂಟಲಿ ಇಂದು ಮಡಿಕೇರಿಪೇಟೆನ ಜನರಲ್ ತಿಮ್ಮಯ್ಯ ಜಿಲ್ಲಾ ಆಟದ ಬಣಿಲಿ 2ನೇ ವರ್ಷದ ಗೌಡ ಹೆಣ್ಮಕ್ಕಳ ಕ್ರಿಕೆಟ್ನ ಉದ್ಘಾಟನೆ ಆತ. ಉದ್ಘಾಟನೆಯನ್ನ ಮರಗೋಡಿನ ಕೃಷಿ ಸಾಧಕರಾದ ಕಟ್ಟಮನೆ ಪ್ರೇಮ ಗಣೇಶವು ಮಾಡಿದವು. ಅಲ್ಲಿಂದವು ಮಾತಾಡಿ, ಹೆಣ್ಮಕ್ಕ ಎಲ್ಲಾ ಕ್ಷೇತ್ರದಲ್ಲೂ ಮುಂದೆವಳು, ಸರಿಯಾದ ಸಹಕಾರನ ಕೊಟ್ಟರೆ ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಳ್ಳಿಕ್ಕೆ ಸಾಧ್ಯ ಆದ ಅಂತ ಹೇಳ್ದು. ಒಕ್ಕೂಟದ ಅಧ್ಯಕ್ಷರಾದ ಮೋಟೆರ ಪುಷ್ಪಾವತಿ ರಮೇಶವು ಮಾತಾಡಿ, ಗೌಡ ಜನಾಂಗದ ಮಕ್ಕಳಿಗೆ ಅರೆಭಾಷೆ ಸಂಸ್ಕೃತಿ ಮತ್ತು ಸಂಪ್ರದಾಯದ ಕುರಿತು ತಿಳುವಳಿಕೆಯನ್ನು ಕೊಟ್ಟು ಸಂಸ್ಕೃತಿನ ಉಳಿಸಿ ಬೆಳೆಸಿಕೆ ಪ್ರಯತ್ನ ಪಟ್ಟವೆ. ಮುಂದಿನ ದಿನಗಳಲ್ಲಿ ಒಕ್ಕೂಟದ ಕಡೆಯಿಂದ ಸುಮಾರು ಕಾರ್ಯಕ್ರಮಗಳನ್ನು ನಡೆಸಿವೆ ಅಂತ ಹೇಳ್ದು. ಇದೇ ಹೊತ್ತಲ್ಲಿ ಜನಾಂಗದ ಏಳಿಗೆಗೆ ಕೊಡಗು ಮತ್ತು ದಕ್ಷಿಣ ಕನ್ನಡ ಒಕ್ಕಲಿಗ ಗೌಡ ಮಹಿಳಾ ಒಕ್ಕೂಟನ ಶುರು ಮಾಡಿದ ಒಕ್ಕೂಟದ ಸ್ಥಾಪಕ ಅಧ್ಯಕ್ಷೆ ಪುದಿಯ ನೆರವನ ರೇವತಿ ರಮೇಶ್ ಅವರ ಸನ್ಮಾನ ಮಾಡಿ ಗೌರವ ಕೊಟ್ಟು ಕಾರ್ಯಕ್ರಮದಲ್ಲಿ ಜನಾಂಗ ಬಾಂಧವು ಒಕ್ಕೂಟದವು ಸೇರಿದಂಗೆ ಮುಖ್ಯಪಟ್ಟವು ಕೂಡಿಯಾಡಿದ್ದು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಕೂಡುಕೂಟಲಿ ನಾಳೆ ಬೆಳಿಗ್ಗೆ 11 ಮಡಿಕೇರಿಪೇಟೆನ ಗಾಂಧಿ ಭವನದಲ್ಲಿ ಶ್ರೀ ಭಗೀರಥ ಜಯಂತಿ ಕಾರ್ಯಕ್ರಮ ಏರ್ಪಾಡಾಟು. ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ಸಭೆ ಇದೇ ತಿಂಗಳ 8 ಬೆಳಿಗ್ಗೆ 10:30 ಕೊಡಗು ಜಿಲ್ಲಾ ಪಂಚಾಯಿತಿನ ಸಭಾಮಂಡಳಿ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಿತ್ತ. ಪಂಚಾಯಿತಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಪ್ರಕಾಶ್ ಮೀನಾವು ತಿಳಿಸಿದಳು. ಜಿಲ್ಲೆಯಲ್ಲಿ ಆಗಾಗ ಮಳೆ ಬೀಳ್ತಾ ಇದ್ದದೆ, ಹಂಗೆ ಗಾಳಿನ ರಭಸನು ಜೋರಿದ್ದದೆ. ಗಾಳಿ ಜಾಸ್ತಿ ಹಾಕನ ಕರೆಂಟಿನ ಅವಘಡಗಸ ಆಗ್ತಾ ಇದ್ದದೆ. ಸಾರ್ವಜನಿಕರು ಯಾವುದೇ ತರಹದ ಕರೆಂಟ್ಗೆ ಸಂಬಂಧಪಟ್ಟಂಗೆ ಕಂಬಾಗ ಮುರಿದು ಬಿದ್ದಿದ್ದರೆ, ಬೀಳಿಕೆ ಆಗಿದ್ದರೆ